50 ಕೋಟಿ ರೂಪಾಯಿ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಾದ್ಯಂತ ನಾಳೆ ಕನ್ನಡಕ್ಕಾಗಿ ನಾವು ವಿಶೇಷ ಅಭಿಯಾನ ಆರಂಭ, ಬೆಂಗಳೂರಿನಲ್ಲಿ ರಾಜ್ಯಪಾಲರಿಂದ ಚಾಲನೆ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಬಿತ್ತರ. ಅಮೃತ ಕ್ರೀಡಾ ದತ್ತು ಯೋಜನೆಯಡಿ ರಾಜ್ಯದ 75 ಕ್ರೀಡಾಪಟುಗಳ ಆಯ್ಕೆ, ಸಚಿವ ಡಾ ನಾರಾಯಣಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 30 ಸೆಕೆಂಡ್ಗಳು. ಈಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಅನುಭವದ ಕುರಿತು ಕಮಲಾಕ್ಷ ಹೆಬ್ಬಾರ್ ಚೇರ್ಕಾಡಿ ಅವರೊಂದಿಗೆ ಸಂದರ್ಶನ, ಬಳಿಕ ಸ್ಟಾರ್ಟ್ಅಪ್ ವಿಷಯದ ಕುರಿತು ಕೆಪಿಟಿ ಕಾರ್ಕಳದ ನಿವೃತ್ತ ಪ್ರಾಂಶುಪಾಲರಾದ ಡಾ ಚಿನ್ನಗಿರಿಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಈಗ ಕೇಳಿ ಹೈನುಗಾರಿಕೆ ಅನುಭವದ ಕುರಿತು ಕಮಲಾಕ್ಷ ಹೆಬ್ಬಾರ್ ಚೇರ್ಕಾಡೆ ಅವರೊಂದಿಗೆ ಮಾತುಕತೆ. ಕಮಲಾಕ್ಷ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ದಿನಚರಿ ಹೇಗೆ ಆರಂಭ ಆಗ್ತದೆ? ಬೆಳಿಗ್ಗೆ ನಾವು ಸಾಧಾರಣ 5:30 ಗಂಟೆಗೆ ಎದ್ದು ನಮ್ಮ ನಿತ್ಯ ವಿಧಿಗಳನ್ನು ಪೂರೈಸಿ ನಾವು ನೇರವಾಗಿ ಹಟ್ಟಿಗೆ ಹೋಗ್ತೇವೆ. ಮೊದಲು ನಮಗೆ ಗೋದರ್ಶನ ಆಗ್ತದೆ. ಗೋದರ್ಶನ ಆದಾಗ ನಮ್ಮ ಆ ದಿವಸದ ಒಂದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದಂತ ಹಿಂದಿನ ಸಂಪ್ರದಾಯ ನಾವು ಕಂಡುಕೊಂಡಂತ ಸತ್ಯ. ಆಮೇಲೆ ಅವುಗಳಿಗೆ ಏನು ಸಗಣಿ ಬಾಚದಂತ ಉಂಟು, ಸಗಣಿಯನ್ನು ತೆಗೆದು ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಅವುಗಳಿಗೆ ಹಿಂಡಿ ಇತ್ಯಾದಿಗಳನ್ನು ಹಾಕಿ ನಂತರ ನಾವು ಹಾಲನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸಾಮಾನ್ಯವಾಗಿ ಎಲ್ಲ ಹೈನುಗಾರರ ಹತ್ರ ನಾವು ಕೇಳುವಂತಹ ಪ್ರಶ್ನೆ, ನಿಮ್ಮನ್ನ ಹಸು ಎಬ್ಬಿಸ್ತದೋ ಹಸು ನಿಮ್ಮನ್ನ ಎಬ್ಬಿಸ್ತದೋ ಅಂತ, ನಿಮಗೂ ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ನಾವು ಎರಡು ಒಟ್ಟಿಗೆ, ಇದೊಂದು ಸ್ಪೆಷಲ್ ನಮ್ಮದು, ಹೇಗಂದ್ರೆ ದನ ಮತ್ತು ನಾವು ಒಟ್ಟಿಗೆ ಇರ್ತೇವೆ ಯಾವಾಗಲೂ. ಹಾಗೆ ಅಂದ್ರೆ ದನದ ಒಂದು ಸ್ಪಂದನೆ ನಮಗೆ ಗೊತ್ತಿರುವುದಿಲ್ಲ, ನಮ್ಮ ದನ ಆದ್ರಿಂದ ದನ ಇಷ್ಟೊತ್ತಿಗೆ ಹೇಳ್ತದೆ ಗೊತ್ತಾಗ್ತದೆ, ಆವಾಗ ನಮ್ಗೆ ಎಚ್ಚರ ಆಗ್ತದೆ ನಿಜವಾಗಿ. ಹಸು ನಿಮ್ಮನ್ನ ಎಬ್ಬಿಸಿದ ಹಾಗೆ ರೇಡಿಯೋ ಕೂಡ ನಿಮ್ಮನ್ನ ಎಬ್ಬಿಸ್ತದೆ ಖಂಡಿತವಾಗಿ. ಇನ್ನೂ ಕೂಡ ನಮ್ಮ ಮನೆಯಲ್ಲಿ, ನಾನು ಚಿಕ್ಕದಿದ್ದಾಗಲೂ ನಮ್ಮ ತಂದೆ ಕಾಲದಲ್ಲೂ ರೇಡಿಯೋ ಇರ್ತಿತ್ತು, ಈಗಲೂ ಕೂಡ ನಾವು ರೇಡಿಯೋವನ್ನ ಕೇಳ್ತಾ ಇದ್ದೇವೆ. ಕಾರಣ ಏನ್ ಕೇಳಿದ್ರೆ, ರೇಡಿಯೋವನ್ನ ಹಾಕಿಕೊಂಡು ನಮ್ಮ ದಿನಚರಿಯನ್ನ ಕೆಲಸವನ್ನ ಮಾಡ್ತೇವೆ. ಉದಾಹರಣೆಗೆ ನೀವು ಇಂಗ್ಲಿಷ್ ವಾರ್ತೆ ಸ್ಟಾರ್ಟ್ ಮಾಡ್ತೀರಿ ನೀವು ನಿಮ್ಮ ರೇಡಿಯೋದಲ್ಲಿ, ಆವಾಗ ನಾವು ಹಟ್ಟಿದಿರ್ತೇವೆ. ಆಮೇಲೆ ವಂದನ ಸ್ಟಾರ್ಟ್ ಆಗ್ತದೆ, ಆವಾಗ ನಾವು ಹಾಲು ಕರೀಲಿಕ್ಕೆ ಹೋಗ್ತೇವೆ. ಆಮೇಲೆ ಸಂಸ್ಕೃತ ವಾರ್ತೆ ಸ್ಟಾರ್ಟ್ ಆಗ್ತದೆ, ಆವಾಗ ನಾವು ಡೈರಿಗೆ ಹಾಲು ಇಟ್ಕೊಂಡು ಹೋಗ್ತೇವೆ. ಆ ರೀತಿಯ ಒಂದು ಟೈಮ್ ಸೆನ್ಸ್ನಿಂದ ಈ ಕಡೆ ರೇಡಿಯೋನ ಕೇಳ್ತಾ ಇರ್ತವೆ, ನಮ್ಮ ಕೆಲಸ ಹೋಗ್ತಾ ಇರ್ತದೆ. ಆವಾಗ ಕೆಲಸ ಮಾಡಿದ ಒಂದು ಶ್ರಮ ನಮಗೆ ರೇಡಿಯೋ ಕೇಳುವುದರಿಂದ ಗೊತ್ತಾಗುದಿಲ್ಲ ಅಂತ ನನ್ನ ಭಾವನೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೇಡಿಯೋದ ಮೂಲಕ ನೀವು ಕೇಳ್ತಾ ಇದ್ರಿ, ನಿಮ್ಮನ್ನು ಹೆಚ್ಚು ಆಕರ್ಷಿಸಿರುವಂತಹ ಉಪಯುಕ್ತವಾದಂತಹ ಕಾರ್ಯಕ್ರಮ ಕೆಲವು ಹೇಳಿ. ಒಂದನೇದಾಗಿ ನಿಮ್ಮ ಆಕಾಶವಾಣಿಯಲ್ಲಿ ಬರುವಂತಹ ಒಂದು ಚಿಂತನ, ಬೇರೆ ಬೇರೆ ಮಹಾನ್ ಜ್ಞಾನಿಗಳ ನಿಂದ ಬೇರೆ ಬೇರೆ ರೀತಿಯ ಚಿಂತನವನ್ನ ನೀವು ಕೊಡ್ತಾ ಇದ್ದೀರಿ ಬೇರೆ ಬೇರೆ ವ್ಯಕ್ತಿಗಳಿಂದ. ಅದರಿಂದ ಎಲ್ಲ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ನಮ್ಮಿಂದ ಮಕ್ಕಳಿಗೆ ಕೂಡ ಬಹಳ ಒಳ್ಳೆಯ ವಿಚಾರಗಳು ಬರ್ತಾ ಇರ್ತವೆ. ಇನ್ನೊಂದು, ನಾವು ಮಧ್ಯಾಹ್ನ ಈ ಕನ್ನಡಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನು ನೀವು ಮಾಡ್ತೀರಿ ಆದಿತ್ಯವಾರ ಮತ್ತೆ ಬೇರೆ ಬೇರೆ ದಿವಸ, ಅದನ್ನು ಕೂಡ ನಾವು ಆಸ್ವಾದ ಮಾಡ್ತಾ ಇದ್ದೇವೆ. ಜೊತೆಗೆ ಅಮೃತ ಸ್ವಾತಂತ್ರ್ಯ ಪಥ ಇದು ಕೂಡ ನಡೀತಾ ಇದೆ. ಹಾ, ಇತ್ತೀಚೆಗೆ ನಮ್ಮ ದೇಶ ಸ್ವಾತಂತ್ರ್ಯ ಹೊಂದಿ 75 ವರ್ಷ ಆಯಿತು. ಅದರ ಮೂಲಕ ಬೆಳಿಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟ ಮಾಡಿದ್ದಾರೆ ಅವರ ಜೀವನ ಚರಿತ್ರೆ ದಿನಕ್ಕೊಬ್ಬರಂತೆ ಪರಿಚಯ ಮಾಡ್ತಾ ಇದ್ದೀರಿ. ಇದು ನಮಗೆ ಬಹಳ ಒಳ್ಳೇದಾಗ್ತದೆ. ಹಿರಿಯರಿಗೆ ವಿಷಯ ತಿಳಿದಾಗ್ತದೆ. ಚಿಕ್ಕ ಮಕ್ಕಳಿಗೆ ಶಾಲೆ ಹೋಗುವ ಮಕ್ಕಳಿಗೆ ತ್ಯಾಗದ ಒಂದು ವಿಚಾರ ಗೊತ್ತಾಗುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಅವರು ಸಹಾಯ ಆಗ್ತದೆ ನನ್ನ ಭಾವನೆ. ಇಂದಿನ ಯುವಜನತೆ ಅಥವಾ ಮಕ್ಕಳ ಒಂದು ಪ್ರಪಂಚವನ್ನು ನೋಡಿದ್ರೆ ರೇಡಿಯೋದಿಂದ ಸ್ವಲ್ಪ ದೂರ ಹೋದಾಗ ಕಾಣಿಸ್ತಾ ಇದೆ. ನಿಮ್ಗೆ ಏನಿಸ್ತದೆ? ಅದು ಹಿರಿಯವರ ಮಕ್ಕಳಿಗೆ ಹೇಳಬೇಕು. ನಾವು ಮಕ್ಕಳು ದೂರ ಹೋಗ್ತದೆ ಹೇಳುದು ಮಕ್ಕಳಿಂದಾಗಿ ಅಲ್ಲ. ಹಿರಿಯವರು ರೇಡಿಯೋವನ್ನ ಕೇಳ್ತಾ ಇದ್ರೆ ನಾವು ರೇಡಿಯೋವನ್ನ ಕೇಳಿ ಅಂತ ನಾವು ಮಕ್ಕಳಿಗೆ ಹೇಳುದು ಬೇಡ. ಹಿರಿಯವರು ಕೇಳಿದ್ರೆ ಅದನ್ನ ಕೇಳಿಯೇ ಮಕ್ಕಳು ಕೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಇನ್ನೂ ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯ ಇರ್ಬೋದು, ಬಡವರು ಇರ್ಬೋದು, ಕೆಲವು ಶ್ರೀಮಂತರು ಕೂಡ ಟಿವಿಗಿಂತ ರೇಡಿಯೋವನ್ನ ಹೆಚ್ಚು ಇನ್ನೂ ಕೂಡ ಹಚ್ಚಿಕೊಂಡಿದ್ದಾರೆ. ಯಾವಾಗ ಟಿವಿ ಮೊದಲಿಗೆ ಬಂತು, 1991, 1992, 1993 ಇಸ್ವಿಯಲ್ಲಿ ಬಂತು, ಆವಾಗ ಒಂದು ಟ್ರೆಂಡ್ ಬಂದಿರಬಹುದು 8-10 ವರ್ಷ. ಈಗ ಪುನಃ ಅದು ಟಿವಿ ನೋಡ್ತಾ ಇದ್ದಿರ್ಬೋದು, ಅಷ್ಟೇ ಸ್ಥಾನಮಾನವನ್ನ ರೇಡಿಯೋ ಕೂಡ ಈಗ ಜನ ಕೊಡ್ತಾ ಇದ್ದಾರೆ. ಮಾಹಿತಿ ಮನೋರಂಜನೆ ಎರಡನ್ನೂ ಕೂಡ ಕೊಡ್ತಾ ಇದೆ. ಖಂಡಿತ, ಮಾಹಿತಿ ಮತ್ತೆ ಮನೋರಂಜನೆಯನ್ನು. ಆರಂಭದಲ್ಲಿ ಒಂದು ಮಾತನ್ನು ಹೇಳಿ, ಹಸು ಮತ್ತು ಹಸುವಿನ ಜೊತೆಗಿನ ಒಂದು ಒಡನಾಟ ಅಂತ ಹೇಳಿ, ಇದು ಒಂದು ಉದ್ಯಮವಾಗಿಯೂ ಕೂಡ ಬೆಳೆದಿದೆ, ಹೈನುಗಾರಿಕೆ ಡೈರಿ ಎನ್ನುವಂತಹದ್ದು. ಇದರಲ್ಲಿ ನಿಮ್ಮನ್ನ ನೀವು ಹೇಗೆ ತೊಡಗಿಸಿಕೊಂಡಿದ್ದೀರಿ? 15-20 ವರ್ಷಗಳ ಹಿಂದೆ ಏನ್ ಕೇಳಿದ್ರೆ, ಒಂದು ಗದ್ದೆ ಇರುವ, ಕೃಷಿ ಇರುವ ಮನೆಯಲ್ಲಿ ಒಂದು 4-5 ದನ, ಒಂದಿಷ್ಟು ಕರುಗಳು, ಒಂದು 10-20 ಕರುಗಳು ಆ ರೀತಿಯಲ್ಲಿ ಸಾಕ್ತಾ ಇದ್ರು. ಅದನ್ನ ಆರ್ಥಿಕವಾಗಿ ಅದನ್ನ ಮಾಡ್ತಿರ್ಲಿಲ್ಲ. ಗದ್ದೆಗೆ ಗೊಬ್ಬರ ಹಾಕ್ಬೇಕಂತ ದನವನ್ನು ಸಾಕ್ತಿದ್ರು. ಮಕ್ಕಳಿರ್ತಾರೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾಡಬೇಕಂತ ಲೆಕ್ಕಾಚಾರ ಮಾಡಿ ಆವಾಗ ಹೈನುಗಾರಿಕೆಯನ್ನು ಮಾಡ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಒಂದು ಉದ್ಯಮವಾಗಿ ಪರಿಣಮಿಸ್ತಾ ಉಂಟು. ಯಾಂತ್ರಿಕವಾಗಿ ಮತ್ತು ಆಧುನಿಕವಾಗಿ ನಾವು ಹೈನುಗಾರಿಕೆಯನ್ನು ಮಾಡಿದ್ರೆ ಖಂಡಿತವಾಗಿ ಲಾಭ ಉಂಟು. ಕೆಲವರು ಹೈನುಗಾರಿಕೆ ಲಾಭ ಇಲ್ಲ, ಅಲ್ಲಿಂದಲ್ಲಿಗೆ ಆಗ್ತದೆ ಎನ್ನುವಂತ ಒಂದು ಮಾತು ಉಂಟು. ನಾವೇ ಜನ ಹಾಕಬಾರ್ದು ಅದಕ್ಕೆ. ಕನಿಷ್ಠ ಒಬ್ಬ ಹೈನುಗಾರ 2 ದನವನ್ನು ಸಾಕ್ಬೇಕು, ಮತ್ತೆ ಮನೆ ಹತ್ತಿರ ಹುಲ್ಲು, ಹಸಿ ಹುಲ್ಲು, ಒಣ ಹುಲ್ಲು, ವಿಶೇಷವಾಗಿ ಅಂಗಡಿಯ ಹಿಂಡಿಗೆ ನಾವು ಡಿಪೆಂಡ್ ಆಗಿದೆ. ನಾವೇ ಹಿಂದೆ ಏನು ತೌಡಿತ್ತು, ನುಚ್ಚುಂಟು, ಹಾಗಿದೆಲ್ಲ ಪದಾರ್ಥಗಳನ್ನು ನಾವು ದನಗಳಿಗೆ ಪ್ರಾಯೋಗಿಕವಾಗಿ ಹಾಕಿದ್ರೆ ಖಂಡಿತವಾಗಿ ಹಾಲು ಉದ್ಯಮ ಖಂಡಿತವಾಗಿ ಲಾಭದಾಯಕ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಹಸು ಸಾಕಣೆಯಲ್ಲಿ ಇತ್ತೀಚೆಗೆ ಎದುರಿಸ್ತಾ ಇರುವಂತಹ ಸವಾಲು ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟಂತಹದ್ದು. ಅದರಲ್ಲಿಯೂ ಕೂಡ ಸಾಕಷ್ಟು ವೇರಿಯೇಷನ್ ಅಥವಾ ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬಂದಿದೆಯೇ? ಹೈನುಗಾರಿಕೆ ಲಾಭದಾಯಕ ಆಗಬೇಕಾದ್ರೆ ಮೇನ್ ವರ್ಷಕ್ಕೊಂದು ಕರುವನ್ನ ಹಾಕಬೇಕಾಗ್ತದೆ, ದನ ಹೆಣ್ಣು ಕರುವನ್ನ. ಆ ಕರು 2.5 ವರ್ಷದ ಒಳಗೆ ಪುನಃ ಕರು ಹಾಕಿ ಹಾಲು ನೀಡಿದ್ರೆ ಮಾತ್ರ ಹೈನುಗಾರರು ಲಾಭದಾಯಕವಾಗಿ ಮಾಡಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹವಾಮಾನ ವೈಪರೀತ್ಯವೋ ಅಥವಾ ನಾವು ಹೆಚ್ಚು ಹಾಲನ್ನ ಹಿಂಡಬೇಕು ಎನ್ನುವಂತ ಒಂದು ದೂರದೃಷ್ಟಿಯೋ ನಿಂದಾಗಿ ಈ ಗರ್ಭಧಾರಣೆ ತುಂಬಾ ಕಡಿಮೆ ಆಗ್ತಾ ಉಂಟು. ಒಂದು ದನ ಕರು ಹಾಕಿದ ಸುಮಾರು 4-5 ತಿಂಗಳ ಒಳಗೆ ಬೆದೆಗೆ ಬಂದು ಅದಕ್ಕೆ ನಾವು ಏನು ಇಂಜೆಕ್ಷನ್ ಅಂತ ಕೊಡ್ತೇವೆ, ಆವಾಗ ಗಬ್ಬರಿತ್ರೆ ಮಾತ್ರ ಅದು ಲಾಭದಾಯಕವಾಗ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇರೆ ಬೇರೆ ಕಾರಣಗಳಿಂದ ನಾವು ಉಪಯೋಗಿಸುವಂತಹ ದನಗಳಿಗೆ ಉಪಯೋಗಿಸುವಂತಹ ಆಹಾರದಲ್ಲಿ ವ್ಯತ್ಯಾಸ ಇರಬಹುದು, ನಾವು ಸಾಕಾಣಿಕೆಯಲ್ಲಿ ವ್ಯತ್ಯಾಸ ಇರಬಹುದು, ಹಾಗಾಗಿ ಗರ್ಭಧಾರಣೆಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ಕೆಲವು ಲವಣಾಂಶಗಳು, ಕ್ಯಾಲ್ಸಿಯಂನ ಅಂಶಗಳು ಕೂಡ ಕಡಿಮೆ ಅಂತ ನಾವು ತಜ್ಞರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಆಧುನಿಕ ಹೈನುಗಾರಿಕೆ ಅಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು HF ಮತ್ತು ಜರ್ಸಿಯ ಬಗ್ಗೆ, ಜೊತೆಗೆ ಒಂದಷ್ಟು ದೇಶಿ ತಳಿಗಳ ಹಸುಗಳನ್ನು ಕೂಡ ಸಾಕಬೇಕು ಎನ್ನುವಂತಹ ಒಂದು ರೀತಿಯ ಅಭಿಪ್ರಾಯವು ಕೂಡ ರೈತರಲ್ಲಿ ಇದೆ. ಇದರ ಸಾಧ್ಯತೆಯ ಬಗ್ಗೆ ಹೇಳಿ. ನಾವು ಹಾಲನ್ನ ಹಿಂಡಿ ಡೈರಿ ಕೊಡ್ತೇವೆ, ಬೆಳಿಗ್ಗೆ ಹೋದಾಗ ನಮಗೆ ಸಮಸ್ಯೆ ಉಂಟಾಗ್ತದೆ. ಆ ಕಡೆ ಫ್ಯಾಟ್ ಇದ್ರೆ ಇಲ್ಲಿ ಡಿಗ್ರಿ ಇರುವುದಿಲ್ಲ, ಡಿಗ್ರಿ ಇದ್ರೆ ಫ್ಯಾಟ್ ಇರುವುದಿಲ್ಲ. ಸುಮಾರು 8-10 ಲೀಟರ್ನ ವಾಪಸ್ ಕಳಿಸುವಂತಹದ್ದು. ನೀವು ಹೇಳಿದ ಹಾಗೆ ದೇಶೀಯ ತಳಿಗಳನ್ನ, ಈ ಏನು ಜೆರ್ಸಿ ಮುಂತಾದ ದೊಡ್ಡ ಜಾತಿಯ ದನಗಳ ಒಟ್ಟಿಗೆ ಅವರ ಒಟ್ಟಿಗೆ ಮಿಶ್ರ ತಳಿ ದನಗಳನ್ನ ನಾವು ಯೂಸ್ ಮಾಡಿದರೆ ಹಾಲಿನ ಗುಣಮಟ್ಟ ಕೂಡ ಜಾಸ್ತಿ ಆಗಿ ನಮಗೇನು ಫ್ಯಾಟ್ ಮತ್ತೆ ಡಿಗ್ರಿ ಬರ್ತದೆ ಅದು ಕೂಡ ಅನುಕೂಲವಾಗುವಂತ ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ಸರ್, ಈಗ ಹೈನುಗಾರಿಕೆಯಲ್ಲಿ ಈಗ ಒಂದು ಮೇವಿನ ನಿರ್ವಹಣೆ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿರಿ, ರೆಡಿಮೇಡ್ ಹಿಂಡಿ ಇದೆ ಅದು ಮಾತ್ರ ಹಾಕಿದ್ರೆ ಸಾಕಾಗುವುದಿಲ್ಲ, ಹಸಿರು ಮೇವು, ಒಣ ಮೇವು ಇದನ್ನು ಕೂಡ ಹಾಕಬೇಕು ಅಂತ ಹೇಳಿ, ಇದರೆಲ್ಲ ನಿರ್ವಹಣೆ ಒಟ್ಟು ನಿರ್ವಹಣೆ ಹೇಗೆ ಮಾಡಬೇಕು? ಹಾಲಿನ ಉತ್ಪಾದನೆಯಲ್ಲಿ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಸಮ ಪ್ರಮಾಣದಲ್ಲಿ ಕೊಡಬೇಕು. ಕೆಲವರು ಹಸಿ ಹುಲ್ಲು ಉಂಟು ಅಂತ ತುಂಬಾ ಸಿಕ್ಕಾಪಟ್ಟೆ ಹಾಕೋರಿದ್ದಾರೆ, ಹಾಗಾಗುದಿಲ್ಲ. ಒಣ ಹುಲ್ಲು ಯಾಕೆ ಹಾಕ್ಬೇಕು ಹೇಳಿದ್ರೆ ಒಣ ಹುಲ್ಲಿನಲ್ಲಿ ಕೆಲವು ಬ್ಯಾಕ್ಟೀರಿಯಾ ಅಂಶಗಳು ಇರ್ತವೆ, ಬ್ಯಾಕ್ಟೀರಿಯಾ ಅಂಶ. ಆ ದನ ಜಗಿದು ನುಂಗಿದಾಗ, ಈಗಾಗಲೇ ಗೊತ್ತುಂಟದಲ್ಲಿ ಕೂಡ ದನಗಳಿಗೆ 4 ಹೊಟ್ಟೆ ಅಂತ, ಜಗಿದು ನುಂಗಿ ಮತ್ತೆ ಮೆಲುಕು ಹಾಕಿದಾಗ ಅದಕ್ಕೆ ಆರೋಗ್ಯ ಒಳ್ಳೇದಾಗ್ತದಂತೆ. ಹಾಗಾಗಿ ಹಸಿರು ಹುಲ್ಲನ್ನ ನಾವು ಹಾಕುವುದರ ಜೊತೆಗೆ ಒಣ ಹುಲ್ಲನ್ನು ಕೂಡ ಹಾಕ್ಬೇಕು. ಆಮೇಲೆ ಈಗಾಗಲೇ ನಾನು ಹೇಳಿದ ಹಾಗೆ ತೌಡು, ಗೋಧಿ, ಜೋಳ ನುಚ್ಚನ್ನ ಮಾಡಿ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಕೂಡ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತದೆ. ಆ ವಾಣಿಜ್ಯವಾಗಿ ಕೂಡ ಆರ್ಥಿಕವಾಗಿ ನಮಗೆ ಹೊಡೆತ ಕಡಿಮೆ ಬೀಳ್ತದೆ. ಆರೋಗ್ಯದ ದೃಷ್ಟಿಯಿಂದ ಏನೇನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಹೈನುಗಾರರು? ಮೊದಲನೆಯದಾಗಿ ನಮ್ಮ ಹಟ್ಟಿ ಮತ್ತೆ ದನದ ಪರಿಸರವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಒಂದನೇದಾಗಿ ಆರೋಗ್ಯ ದೃಷ್ಟಿಯಿಂದಲೂ ಹೌದು, ನಾವು ಹಾಲನ್ನು ಡೈರಿ ನೀಡುತ್ತೇವೆ, ಎಲ್ಲ ಯಾವುದೋ ಚಿಕ್ಕ ಮಕ್ಕಳು, ಆಸ್ಪತ್ರೆಯವರು, ಮತ್ತೊಬ್ಬರು ಎಲ್ಲ ಕುಡಿತಾರೆ. ಮೇಯ್ನ್ ಆಗಿ ಆ ಉತ್ತಮ ಗುಣಮಟ್ಟ ಮತ್ತು ಶುದ್ಧತೆಯನ್ನ ಹಾಲಿನ ಉತ್ಪಾದನೆಯಲ್ಲಿ ಕಾಪಾಡಬೇಕು. ಹೆಚ್ಚಾಗಿ ಹೈನುಗಾರರನ್ನ ಕಾಡುವಂತಹದ್ದು ಕೆಚ್ಚಲು ಬಾವು. ನಿಜವಾಗಿ ಕೆಚ್ಚಲು ಬಾವು ಬರುವಂತಹದ್ದು ನಮ್ಮ ಶುಚಿತ್ವ ಕಡಿಮೆ ಆದಾಗ ಕೆಚ್ಚಲು ಬಾವು ಬರುವಂತಹದ್ದು. ಹಾಗಾಗಿ ನಾವು ಏನು ದನವನ್ನ ಕರಿತೇವೆ, ಹಾಲನ್ನು ಹಿಂಡುತ್ತೇವೆ, ಅದಕ್ಕಿಂತ ಮುಂಚಿತ ಖಂಡಿತವಾಗಿ ದನವನ್ನು ನಾವು ಶುಚಿತ್ವವನ್ನು ಮಾಡಿಕೊಳ್ಬೇಕಾಗ್ತದೆ ಒಂದನೇದಾಗಿ. ಆಮೇಲೆ ಕ್ಯಾಲ್ಸಿಯಂ ಮತ್ತು ಲವಣಾಂಶ ಇವನ್ನ ಖಂಡಿತವಾಗಿ ಕೊಡಬೇಕಾಗ್ತದೆ. ಸಮ ಪ್ರಮಾಣದ ಆಹಾರವನ್ನ ಕೊಟ್ಟಾಗ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಆಮೇಲೆ ಈ ಜೋರು ಮಳೆ ಬಂದಾಗ ಕೆಲವರು ದನವನ್ನು ಹೊರಕಟ್ತಾರೆ. ಸಾಧಾರಣ ಜುಲೈ ಆಗಸ್ಟ್ ಅಲ್ಲಿ ದನವನ್ನ ಹೊರಕಟ್ಟುದು ಅಂತ ಅಂದ್ರೆ ಮೇಯ್ಲಿ ಕಟ್ತಾರೆ. ಆವಾಗ ಆ ಹುಲ್ಲಿನ ಒಟ್ಟಿಗೆ ಕೆಲವು ಆ ಮಣ್ಣಿನ ಅಂಶ ಬರ್ತದೆ. ಹೆಚ್ಚಾಗಿ ದನ ಜನ ಬರುವುದು ಯಾವಾಗಲೂ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಹಾಗಾಗಿ ತುಂಬಾ ಮಳೆ ಬಂದಾಗ ದನವನ್ನು ನಾವು ಹೊರಗೆ ಕಟ್ಟುವಂತ ಅಭ್ಯಾಸವನ್ನ ಮಾಡಬಾರದು. ಹೆಚ್ಚು ವೈದ್ಯಕೀಯ ಚಿಕಿತ್ಸೆಯನ್ನ ಅವಲಂಬಿಸುವುದಕ್ಕಿಂತ ನಾವೇ ಮುನ್ನೆಚ್ಚರಿಕೆಯನ್ನ ಮಾಡಿದ್ರೆ ಖಂಡಿತವಾಗಿ ನಮಗೆ ಆರ್ಥಿಕವಾಗಿಯೂ ಹೊಡೆತ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ. ಈಗ ಸಾಂಪ್ರದಾಯಿಕವಾಗಿ ಹೈನುಗಾರಿಕೆ ಅಥವಾ ಹಸು ಸಾಕಣೆ ಮಾಡುವಂತವರು ಒಂದಷ್ಟು ಮನೆ ಮದ್ದನ್ನು ಮಾಡುವಂತ ಒಂದು ಅಭಿಪ್ರಾಯವು ಕೂಡ ಇರುತ್ತದೆ, ಪದ್ಧತಿಯು ಕೂಡ ಇರುತ್ತದೆ. ಇದು ಈಗಲೂ ಕೂಡ ಚಾಲ್ತಿಯಲ್ಲಿ ಇದೆಯಾ? ಖಂಡಿತ ಚಾಲ್ತಿಯಲ್ಲಿ ಉಂಟು. ಈಗ ಜ್ವರ ಅಥವಾ ಕೆಮ್ಮ ಬಂದಾಗ ಮನೆಯವರು ಹೇಳೋದುಂಟು ನೀರುಳ್ಳಿ ಮತ್ತೆ ಬೆಲ್ಲವನ್ನ ಹಾಕಿ ಅದು ಕುಡಿ ಅಂತ. ಈ ಸಾಧಾರಣ ಜ್ವರ ಬಂದಾಗ ಅದು ಸಾಕಾಗ್ತದೆ. ಕೆಚ್ಚಲು ಬಾವು ಬಂದಾಗ ಹೇಳುದುಂಟು ಶುದ್ಧ ಅರಿಶಿನವನ್ನ ಅದಕ್ಕೆ ಹಚ್ಚಬೇಕು ಅಂತ, ಅಥವಾ ಹರಳೆ ಎಣ್ಣೆಯನ್ನ ಹಚ್ಚಬೇಕು ಅಂತ. ವಿಷಯದಲ್ಲಿ ಯಾವಾಗ ಆಗ್ತದೆ ಕೇಳಿದ್ರೆ, ಈ ಕಾಯಿಲೆಯ ಪ್ರಾರಂಭ ಹಂತದಲ್ಲಿದ್ದಾಗ ನಮ್ಮ ಖಂಡಿತವಾಗಿ ಹಳ್ಳಿಯ ಮದ್ದುಗಳು ಕೆಲಸ ಮಾಡ್ತವೆ. ವಿಕೋಪಕ್ಕೆ ಹೋದಾಗ ಸ್ವಲ್ಪ ಇದರ ಜೊತೆಗೆ ನಾವು ವೈದ್ಯಕೀಯ ಸೌಲಭ್ಯವನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಹಾಲಿನ ಡೈರಿ ಅಥವಾ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಂದು ನಿರ್ವಹಣೆ ವಿಚಾರದಲ್ಲಿ ಇದರ ಯಶಸ್ಸು ಹೇಗೆ ಅಂತ? ಹಾಲು ಡೈರಿಯ ಅಧ್ಯಕ್ಷರು ಕೂಡ ನಾನು ಆಗಿದ್ದೇನೆ. ನಾವು ಮೊದಲನೇದಾಗಿ ಹಾಲು ಡೈರಿಯ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ನೇರವಾಗಿ ಅವರು ನಮಗೆ ನಾವು ದನವನ್ನು ಸಾಕುವುದರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಲು ಕರೆದು ಬಹಳ ಕಷ್ಟದಲ್ಲಿ ಹಾಲು ತಗೊಂಡು ಬರ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಗುಣಮಟ್ಟ ಕಡಿಮೆ ಇರಬಹುದು. ನಾವು ಅವರಿಗೆ ತಿಳಿ ಹೇಳಬೇಕಾಗ್ತದೆ ಕಾರಣಗಳು. ಈಗ ಉದಾಹರಣೆಗೆ ಕರು ಹಾಕಿದ 1 ರಿಂದ 1.5 ತಿಂಗಳ ಕಾಲ ಯಾವ ರೀತಿಯಲ್ಲಿ ಪೋಷಣೆ ಮಾಡಿದ್ರು ಕೂಡ ಫ್ಯಾಟ್ ಅಥವಾ ಡಿಗ್ರಿ ಕಡಿಮೆ ಇರ್ತದೆ. ಅದಕ್ಕೆ ಯಾವುದೆಲ್ಲ ಅದಕ್ಕೆ ಪೋಷಕಾಂಶವನ್ನು ಕೊಡಬೇಕಂತ ನಾವು ತಜ್ಞ ವೈದ್ಯರ ಮೂಲಕ ನಾವು ಅವರಿಗೆ ತಿಳಿ ಹೇಳಬೇಕಾಗ್ತದೆ. ಎಲ್ಲಿಯೂ ಕೂಡ ಘರ್ಷಣೆಗೆ ಕಾರಣ ಆಗಬಾರದು. ಹೇಗೆ ಹೈನುಗಾರರು ಸದಸ್ಯರು ಡೈರಿಯ ಅಭಿವೃದ್ಧಿಗೆ ಕಾರಣರು, ಡೈರಿಯಲ್ಲಿ ದುಡಿತಿರುವಂತಹ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಕಾರಣರು. ಸಿಬ್ಬಂದಿ ಮತ್ತೆ ಸದಸ್ಯರ ಒಡನೆ ಒಂದು ಅವಿನಾಭಾವ ಸಂಬಂಧ ಇದ್ರೆ ಖಂಡಿತವಾಗಿ ಡೈರಿ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಆ ಡೈರಿಯ ಮೂಲಕ ಸಾಕಷ್ಟು ಸವಲತ್ತುಗಳನ್ನು ಹೈನುಗಾರರಿಗೆ ಕೊಡಲಾಗ್ತದೆ. ಎಲ್ಲರೂ ಕೂಡ ಅದರ ಒಂದು ಅನುಭವವನ್ನು ಪಡ್ಕೊಳ್ತಾ ಇದ್ದಾರೋ ಅಥವಾ ನಮಗಿಷ್ಟು ಸಾಕು ಅಂತ ಹೇಳ್ತಾರ? ವಿಷಯ ಪಡ್ಕೊಳ್ಳುವರೇ ಪಡ್ಕೊಳ್ತಾ ಇದ್ದಾರೆ ಈಗ ಹೆಚ್ಚಿನವರು. ಇನ್ನು ಹಳೆ ಸಂಪ್ರದಾಯದಲ್ಲೇ ಇದ್ದಾರೆ. ನಾವು ಬೇರೆ ಬೇರೆ ಮಾಹಿತಿ ಶಿಬಿರ ಸಭೆಗಳಲ್ಲಿ ಹೇಳ್ತಾ ಇದ್ದೇವೆ, ಎಲ್ಲ ಹಾಲು ಕರೆಯುವ ಯಂತ್ರ ಇರ್ಬೋದು, ಗೊಬ್ಬರ ಗ್ಯಾಸ್ ಇರ್ಬೋದು, ಅಥವಾ ನಾವೇ ಈಗ ಒಂದು 50 ಸೆಂಟ್ಸು ಅಥವಾ 25 ಸೆಂಟ್ಸ್ ಅಲ್ಲಿ ಹುಲ್ಲು ಹಾಕಿದ್ರೆ ಅದಕ್ಕೆ ಸಹಾಯಧನ ಬರ್ತದೆ. ಹಾಗಾಗಿ ಜನರು ಬಂದು ಮಾಹಿತಿಯನ್ನ ಸೌಲಭ್ಯವನ್ನು ಪಡಿಬೇಕಾದ್ರೆ ಸ್ವಲ್ಪ ಅವರು ಕೆಲಸವನ್ನ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಇರ್ತೇವೆ, ಜನರು ಹೆಚ್ಚು ಹೆಚ್ಚು ಉಪಯೋಗವನ್ನ ಡೈರಿಗಳ ಮೂಲಕ ಪಡಿಬೇಕಾಗ್ತದೆ. ಇನ್ನು ಈ ಹಸು ಸಾಕಣೆ ಅಥವಾ ಒಂದು ಹೈನೋದ್ಯಮ ಎನ್ನುವಂತಹದ್ದನ್ನ ಪ್ರತ್ಯೇಕವಾಗಿ ಮಾಡುವಂತಹದ್ದು ಮತ್ತು ಕೃಷಿಗೆ ಪೂರಕವಾಗಿ ಒಂದಷ್ಟು ಹಸುಗಳನ್ನ ಸಾಕಿ ಡೈರಿಯನ್ನ ನಿರ್ವಹಣೆ ಮಾಡುವಂತಹದ್ದು, ಎರಡರಲ್ಲೂ ಕೂಡ ಏನಾದ್ರು ವ್ಯತ್ಯಾಸ ಉಂಟಾ? ಖಂಡಿತವಾಗಿ. ಎಲ್ಲಿಯವರೆಗೆ ಕೇಳಿದ್ರೆ ಕಳೆದ ವರ್ಷ 2020 ಮಾರ್ಚ್ 21ರಿಂದ ಲಾಕ್ಡೌನ್ ಅನೌನ್ಸ್ ಆಯ್ತು. ಎಲ್ಲಿಯವರೆಗೆ ಸಂತೋಷ ವಿಷಯ ಕೇಳಿದ್ರೆ, ಇಡೀ ದೇಶದಲ್ಲೇ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದಾಗ ನಮ್ಮ ಹೈನು ಉದ್ಯಮ ಕುಸಿದು ಬೀಳಲಿಲ್ಲ. ಪ್ರತಿ 10 ದಿವಸಕ್ಕೊಮ್ಮೆ ಹಣ ಬರ್ತಿತ್ತು. ಎಲ್ಲ ಮೆಡಿಕಲ್ ಒಂದು ಓಪನ್ ಇದ್ರೆ ನಮ್ಮ ಹಾಲ್ ಡೈರಿ ಮಾತ್ರ ಓಪನ್ ಇದ್ದು. ಅದನ್ನ ನೋಡಿ ಜನರು 5 ಸೆಂಟ್ಸ್ ಅಲ್ಲಿ ಇದ್ದವರು ಕೂಡ ದನವನ್ನ ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಹುಲ್ಲನ್ನು ತಕೊಳ್ಳೋದು ಮಾಡುದು ಮತ್ತೊಂದು ಬೇರೆ ಪ್ರಶ್ನೆ. ಆದ್ರೂ ಕೂಡ ಹೈನುಗಾರಿಕೆ ಲಾಭದಾಯಕ ಆಗ್ಬೇಕಾದ್ರೆ ಹೈನುಗಾರಿಕೆ ಜೊತೆಗೆ ಕೃಷಿ ಖಂಡಿತವಾಗಿ ಇರಬೇಕಾಗ್ತದೆ. ಬರೇ ಹಾಲನ್ನ ಅವಲಂಬಿಸಿ ಅವ ಲಾಭದಾಯಕ ಉದ್ಯಮವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಗೊಬ್ಬರ ಉಂಟು, ಗೊಬ್ಬರಕ್ಕೆ ಸುಮಾರು 40-50 ರೂಪಾಯಿ ಒಂದೊಂದು ಬುಟ್ಟಿ ಅಂತ ಹೇಳ್ತೇನೆ. ಹಳ್ಳಿಯಲ್ಲಿ ಬುಟ್ಟಿಗೆ ಉಂಟು. ಅಲ್ಲೇ ತೆಂಗಿನ ತೋಟವೋ ಆ ಕೃಷಿಯೋ ಇದ್ರೆ ಆ ಹೈನುಗಾರಿಕೆಯಲ್ಲಿ ಬಂದಂತ ಉಪ ಉತ್ಪನ್ನಗಳನ್ನ ಬಳಸಿ ಅದನ್ನ ನಾವು ಯೂಸ್ ಮಾಡಿದ್ರೆ ಲಾಭದಾಯಕ. ಹಾಗಾಗಿ ಹೈನುಗಾರಿಕೆಯ ಜೊತೆಗೆ ಕೃಷಿ ಇದ್ರೆ, ಸಮಗ್ರ ಕೃಷಿ ಇದ್ರೆ ಖಂಡಿತವಾಗಿ ಲಾಭದಾಯಕ ಆಗ್ತದೆ. ಆದರೂ ಕೂಡ ಬೇರೆ ಬೇರೆ ಸಣ್ಣ ಕೃಷಿ ಇಲ್ಲದಿದ್ದವರು ಹೈನುಗಾರಿಕೆಯನ್ನು ಮಾಡಿದ್ರೆ ನಷ್ಟ ಆಗುದಿಲ್ಲ, ಲಾಭ ಜಾಸ್ತಿ ಆಗುದಿಲ್ಲ ಅಂತ ನನ್ನ ಭಾವನೆ. ಪೇಟೆಯಲ್ಲಿ ಇದ್ದವರು ಪ್ಯಾಕೆಟ್ ಹಾಲನ್ನು ಉಪಯೋಗಿಸ್ತಾರೆ ಅಂತ, ಹಳ್ಳಿಯಲ್ಲಿ ಇದ್ದವರು ಹಸಿ ಹಾಲನ್ನೇ ಬಳಕೆ ಮಾಡ್ತಾರೆ, ಅದನ್ನು ಕುದಿಸಿಯೇ ಉಪಯೋಗಿಸುವಂತಹದ್ದು. ಏನಾದರೂ ವ್ಯತ್ಯಾಸ ಉಂಟಾ? ಹಳ್ಳಿಯಲ್ಲಿ ಹಾಲಿನಲ್ಲಿ ಜಿಡ್ಡಿನ ಅಂಶ ಇರ್ತದೆ, ಹಳ್ಳಿ ಹಾಲಿನಲ್ಲಿ ಮೊಸರು ಬೆಣ್ಣೆ ಮಾಡಿ ತುಪ್ಪವನ್ನು ತೆಗಿಬಹುದು. ನಾವು ಪ್ಯಾಕೆಟ್ ಹಾಲು ತಗೊಳ್ಳುವಾಗ ಅದನ್ನ ಪ್ಯಾಶ್ಚರೀಕರಿಸಿ ಅಲ್ಲಿರುವಂತಹ ಜಿಡ್ಡಿನ ಅಂಶವನ್ನು ತೆಗಿತಾರೆ. ಈಗ ಇಲ್ಲಿಯವರೇ ಕೇಳಿದ್ರೆ ಪೇಟೆಯವರು ಕೂಡ ಹಳ್ಳಿ ಹಾಲನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅದರ ರುಚಿ ಗೊತ್ತಾಗಿದೆ ಅವರಿಗೆ. ಹೈನುಗಾರ ಬೆಳಿಗ್ಗೆ ಹೆಚ್ಚಿನವರು ಮನೆ ಮನೆಗೆ ಹೋಗಿ 1 ಲೀಟರ್ 2 ಲೀಟರ್ ಕೊಡ್ತಾರೆ. ಅದರ ಅಂಶ ರೇಟ್ ಜಾಸ್ತಿ ಆಗಿರಬಹುದು, ಅದರಲ್ಲಿ ಬರುವಂತಹ ಉತ್ಪನ್ನದ ಒಂದು ರುಚಿ ನೋಡಿ ಈಗ ಹಳ್ಳಿಯ ಹಾಲನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅನಿವಾರ್ಯ ಆದಾಗ ಪ್ಯಾಕೆಟ್ ಹಾಲು ತಗೊಳ್ಳೇಬೇಕಾಗ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಳ್ಳೆಯದು ಕಮಲಾಕ್ಷ ಹೆಬ್ಬಾರ್ ಅವರೇ, ಹೈನುಗಾರಿಕೆಯನ್ನ ಒಂದು ಸುಧಾರಿತ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು, ಹಾಗೂ ಡೈರಿಯ ನಿರ್ವಹಣೆ ಮಾಡುವಂತಹದ್ದಾಗಬಹುದು, ಅಥವಾ ರೇಡಿಯೋದ ಜೊತೆಗೆ ಒಂದು ಸಂಬಂಧವನ್ನ ಇಟ್ಕೊಳ್ಳುವಂತಹದ್ದು, ಹೈನುಗಾರಿಕೆಯ ಮೂಲಕ ಜೀವನವನ್ನ ನಿರ್ವಹಣೆ ಮಾಡುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೈನುಗಾರಿಕೆ ಅನುಭವದ ಕುರಿತು ಕಮಲಾಕ್ಷ ಹೆಬ್ಬಾರ್ ಚೇರ್ಕಾಡಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈಗ ಸ್ಟಾರ್ಟ್ಅಪ್ ಈ ವಿಷಯದ ಕುರಿತು ಕೆಪಿಟಿ ಕಾರ್ಕಳದ ನಿವೃತ್ತ ಪ್ರಾಂಶುಪಾಲರಾದ ಡಾ ಚೆನ್ನಗಿರಿಗೌಡ ಅವರಿಂದ ಮಾಹಿತಿ ಕೇಳೋಣ. ನಮ್ಮಲ್ಲಿ ಒಂದು ಸ್ಟಾರ್ಟ್ಅಪ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಸುಮಾರು 6-7 ವರ್ಷಗಳಿಂದ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸೇರಿ ಈ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿದ್ದೇವೆ. ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನುವಂಥದ್ದು ಇಲ್ಲಿ ನಮಗೆ ಅತಿ ಮುಖ್ಯವಾದಂತಹ ವಿಚಾರ. ಏನಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ರೈತರುಗಳಿರ್ಬೋದು, ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು, ಚಿಕ್ಕ ಚಿಕ್ಕ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು, ಅಥವಾ ಬೇರೆ ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ನಡೆಸುವಂತಹ ಜನಗಳಿರ್ಬೋದು, ಹಾಗೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಕೆಲವು ಐಡಿಯಾ ಬರ್ತದೆ. ಯಾವ ಐಡಿಯಾ ಬೇಕಾದರೂ ಆಗಿರ್ಬೋದು, ಅದು ಟೆಕ್ನಿಕಲ್ ಐಡಿಯಾ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು, ಅದು ಡಿಜಿಟಲ್ ಟೆಕ್ನಾಲಜಿ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಉತ್ಪಾದನೆ ಆಗುವಂತ ಏರಿಯಾದಲ್ಲಿ ಇರ್ಬೋದು, ಅಥವಾ ಸೋಷಿಯಲ್ ಸೆಕ್ಷನ್ ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೆ ಇರ್ಬೋದು, ಅಥವಾ ಆರೋಗ್ಯದಲ್ಲಿ ಇರ್ಬೋದು, ಮತ್ತು ಎಜುಕೇಷನ್ ವಿದ್ಯಾಭ್ಯಾಸ ಸರ್ವಿಸ್ ಇಂಡಸ್ಟ್ರಿ ಸೇವೆಗಳು, ಈ ಒಂದು ಯಾವ ಏರಿಯಾದಲ್ಲಿ ಬೇಕಾದರೂ ಆಗಿರ್ಬೋದು ಒಂದು ಐಡಿಯಾ ಬರುತ್ತೆ. ಈ ಐಡಿಯಾವನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರುವಂಥದ್ದನ್ನು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇದಕ್ಕೆ ಯಾರಾದರೂ ದಾರಿ ತೋರಿಸ್ಬೇಕು ನಮಗೆ. ಯಾರು ದಾರಿ ತೋರಿಸ್ತಾರೆ? ಹೀಗೆ ನಮ್ಮ ದೇಶದಲ್ಲಂತಲ್ಲ, ಪ್ರಪಂಚದಲ್ಲಿ ಅನೇಕ ಐಡಿಯಾಗಳು ಅವರ ಒಟ್ಟಿಗೆ ತೀರ್ಕೊಂಡೋಗಿರ್ಬೋದು. ಯೋಚನೆ ಮಾಡ್ತೀವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೇಗೆ ಅದನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವಕಾಶಗಳಿಲ್ಲ, ಅರಿವಿಲ್ಲ, ಅರಿವಿಲ್ಲ, ಅವಕಾಶ ಇಲ್ಲ. ಐಡಿಯಾ ಇದೆ ಮನಸ್ಸಲ್ಲಿ, ನಮ್ಗೆ ಐಡಿಯಾ ಇದೆ. ಇಂಥ ಐಡಿಯಾಗಳು, ಅನೇಕ ಐಡಿಯಾಗಳು ಸತ್ತೋಗ್ತಾ ಇದ್ದಾವೆ, ವಿಚಾರಗಳು ಸತ್ತೋಗ್ತಾ ಇದ್ದಾವೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಜನಗಳಿಗೆ ಬಳಕೆ ಆಗ್ತಾ ಇಲ್ಲ ಅನ್ನುವ ಒಂದು ವಿಚಾರವನ್ನು ನಮ್ಮ ಸರ್ಕಾರಗಳು ಇದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿತ್ತು. ಈ ಪರಿಶೀಲನೆ ಮಾಡುವ ಟೈಮಿಗೆ ಏನಾಯಿತು ಅಂತ ಹೇಳಿದರೆ, ಈಗ ಐಡಿಯಾ, ಒಂದು ಐಡಿಯಾ ಅಂದ್ರೆ ಏನು ಅಂತ, ಫಾರ್ ಎಕ್ಸಾಂಪಲ್ ನಾನೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಐಡಿಯಾ ಅಂದ್ರೆ ಏನು ಅಂತ. ನಾನು ಇದೇ ಆಕಾಶವಾಣಿಯಲ್ಲಿ ಒಂದು ದಿವಸ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೆ. ಕೇಳುವಾಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಒಬ್ಬರು ಮಾತಾಡ್ತಾ ಇದ್ರು. ರೈತರು ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆಯನ್ನು ಒದಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ಅವರು ಒಂದು ಮಾತಾಡಿದ್ರು, ಏನಂತ ಹೇಳಿದ್ರೆ, ನೀವು ಶುಂಠಿ ಬೆಳಿತೀರಿ, ಶುಂಠಿ ಬೆಳೆದ ನಂತರ ಆ ಶುಂಠಿಯನ್ನ ನೀವು ಗೋಣಿಯಲ್ಲಿ ತುಂಬಿಕೊಂಡು ತಗೊಂಡೋಗಿ ಮಾರ್ಕೆಟಲ್ಲಿ 5 ರೂಪಾಯಿಗೆ ಮಾರ್ತೀರಿ ಕೆಜಿ ಆಗಿ. ಅಲ್ಲಿ ಅವರು ಮಾರ್ಕೆಟ್ ಅವರು ಅದನ್ನ ಶುದ್ಧ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿ 50 ರೂಪಾಯಿಗೆ ಮಾರ್ತಾರೆ. ಆದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಊರಲ್ಲಿ ಒಂದು ಗುಂಪು, ಒಂದು 5 ಜನ 10 ಜನ ನಿಮ್ಮ ಹಳ್ಳಿಯಲ್ಲಿ ಒಂದು ಸೊಸೈಟಿ ಅಥವಾ ಒಂದು ಸಂಘ ಸಂಸ್ಥೆ ಇದನ್ನೆಲ್ಲ ಮಾಡ್ಕೊಳ್ಬೇಕು. ನೀವು ನಿಮ್ಮ ಊರಲ್ಲೇ ನೀವು ಆ ಶುಂಠಿಯನ್ನ ಶುದ್ಧೀಕರಿಸಿ ಅದನ್ನ ನೀವು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಪ್ಯಾಕೆಟ್ ಅಲ್ಲಿ ಮಾಡಿ 5 ರೂಪಾಯಿದು 10 ರೂಪಾಯಿದು 50 ರೂಪಾಯಿದು ಹೀಗೆ ಪ್ಯಾಕೆಟ್ ಅನ್ನ ಮಾಡಿದ್ರೆ ಅದನ್ನ ನಿಮ್ಮ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ನೀವು ಅದನ್ನ ಮಾರಿದ್ರೆ ನಿಮ್ಗೆ 5 ರೂಪಾಯಿ ಸಿಗೋ ಬದಲಿಗೆ 25 ರೂಪಾಯಿ ಸಿಗುತ್ತೆ. ಆದ್ರಿಂದ ನೀವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ನಿಜವಾಗ್ಲೂ ದಿಸ್ ಇಸ್ ಇದೊಂದು ಐಡಿಯಾವೇ, ಈ ಐಡಿಯಾ ಅವ್ರು ಹೇಳಿದ್ರು. ಏನಂತ ಹೇಳಿದಾರೆ ಅಂತ ಹೇಳಿದ್ರೆ, ನೀವೇನ್ ಮಾಡ್ತಾ ಇದ್ದೀರಿ ಈಗ, ಶುಂಠಿ ಮಾರ್ತಾ ಇಲ್ಲ, ಶುಂಠಿ ಜೊತೆಗೆ ಮಣ್ಣನ್ನು ಕೂಡ ಕೊಡ್ತಾ ಇದ್ದೀರಿ, ನಿಮ್ಮ ಮಣ್ಣಿಗೆ ಯಾರು ಹಣ ಕೊಡ್ತಾರೆ ನಿಮ್ಗೆ? ನೋ, ದಿಸ್ ಇಸ್ ಅನ್ ಐಡಿಯಾ. ಐಡಿಯಾ ಅಂದ್ರೆ ಇದು. ಹೀಗೆ ಈ ಐಡಿಯಾ ಯಾವ ಫೀಲ್ಡ್ ಅಲ್ಲಿ ಬೇಕಾದರೂ ಆಗಿರ್ಬೋದು, ಎಲ್ಲಾ ಫೀಲ್ಡ್ ಅಲ್ಲಿ. ಆದ್ರೆ ಈ ಐಡಿಯಾ ಅಂದ್ರೆ ಏನ್ ಇರಬೇಕು ಅಂತ, ಏನು ಐಡಿಯಾ ಅಂದ್ರೆ ಏನ್ ಇರಬೇಕು, ಐಡಿಯಾದಲ್ಲಿ ಏನ್ ಇರಬೇಕು, ಯಾವಾಗ್ಲೂ ಯಾಕೆ ನೀವು ಐಡಿಯಾ, ಏನು ಯಾರಿಗ ಲಾಭ, ಅದು ಎಲ್ಲಿಂದ ಬಂತು, ಯಾರು ಹೇಳಿದ್ರು, ಇದೆಲ್ಲ ಕ್ವಶನ್ ಮಾರ್ಕ್ಸ್ ಇದು. ಇದೆಲ್ಲ ಪ್ರಶ್ನಾರ್ಥಕ. ನಾವು ಎಲ್ಲಿ ನಮ್ಮ ಐಡಿಯಾ ಎಲ್ಲಿಂದ ಬರುತ್ತೆ ಅಂತ. ಮತ್ತೆ ನೀವು ಯಾವ ಐಡಿಯಾವನ್ನ ಇನ್ನೊಬ್ಬರಿಗೆ ಹೇಳ್ತೀರಿ ಅಥವಾ ಬೇರೆಯವರ ಮೇಲೆ ನೀವು ಅದನ್ನು ಹೇರ್ತೀರಿ, ಅದು ನಂಬಿಕೆಗೆ ಅರ್ಹವಾಗಿರಬೇಕು. ಇದು ಮೋಸ. ಇದೆಲ್ಲ ಇವೆಲ್ಲ ಕೆಲವೆಲ್ಲ ಅದರದ್ದು ಪ್ರಿನ್ಸಿಪಲ್ಸ್. ಏನಾದರೂ ಒಂದು ಐಡಿಯಾ ನೀವು ಮಾತಾಡಿದಿರಿ ಅಂತ ಹೇಳಿದ್ರೆ ಅದು ಯಾ ನಂಬಿಕೆ ಬೇರೆಯವರ ನಂಬಿಕೆಗೆ ಅರ್ಹವಾಗಿರಬೇಕು. ಮತ್ತೆ ಅದನ್ನ ಬೆಳೆಸಲಿಕ್ಕೆ ಅವಕಾಶಗಳಿರಬೇಕು, ಬೆಳೆಸಬಹುದು ಅನ್ನೋ ಒಂದು ಅವಕಾಶ ಇರಬೇಕು. ಮತ್ತೆ ಅದರಿಂದ ನೀವು ಅದನ್ನ ಎನ್ಕಾಸ್ ಮಾಡಬಹುದು ಅಂತ, ಅಂದ್ರೆ ಅದರಿಂದ ನೀವು ಒಂದು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅದನ್ನ ಹಣಕಾಸುಗಳನ್ನು ನಾವು ದೊರಕಿಸ್ಕೊಳ್ಬಹುದು. ಇದನ್ನ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಿದರೆ ಒಂದು ಸೆಕ್ಟರ್ ಆಫ್ ಏರಿಯಾಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನುವ ಒಂದು ಆಲೋಚನೆಗಳು ನಮ್ಮಲ್ಲಿ ಬರಬೇಕು. ಐಡಿಯಾ ಇದು ಐಡಿಯಾ ಅಂತ ಹೇಳಿದರೆ ಮತ್ತೆ ಜನೋಪಯೋಗಿ ಆಗಿರಬೇಕಿದು ಮತ್ತು ಪರಿಸರಕ್ಕೆ ಹಾನಿ ಆಗದೇ ಇರುವ ಹಾಗೆ ಇರಬೇಕು. ಇದು ಒಂದು ಐಡಿಯಾ. ಒಂದು ಐಡಿಯಾ ಅಂತ ಹೇಳಿದ್ರೆ ಆ ಐಡಿಯಾದಿಂದ ಒಂದು ಉತ್ಪತ್ತಿ ಆಗಬೇಕು, ಪರಿಸರವನ್ನು ಕಾಪಾಡಬೇಕು, ಮತ್ತೆ ಆದಾಯ ಗಳಿಸಬೇಕು, ಮತ್ತೆ ನೂರಾರು ಜನಕ್ಕೆ ನಿಮ್ಮ ಐಡಿಯಾದಿಂದ ಉಪಕಾರ ಆಗಬೇಕು. ಅದರೊಟ್ಟಿಗೆ ಆ ನೀವು ಮಾರುವಂತ ಐಡಿಯಾ ನಿಮ್ಮ ಐಡಿಯಾದಿಂದ ಸ್ವಲ್ಪ ಆದಾಯವನ್ನು ಕೂಡ ಗಳಿಸಬೇಕು. ನೀವು ಬದುಕಬೇಕು, ನಿಮ್ಮ ಪರಿಸರನು ಬದುಕಬೇಕು, ನಿಮ್ಮ ಎಂಪ್ಲಾಯರ್ಸ್ ಬದುಕಬೇಕು. ಹಾಗೆ ಒಂದು ಅದಕ್ಕೆ ಬೇಕಾದಂತ ಒಂದು ಸಿದ್ಧತೆಗಳನ್ನು ಅದು ಆ ಐಡಿಯಾ ಹಾಗೆ ಇರಬೇಕು. ಇಟ್ ಶುಡ್ ನೀವು ಹೊಸ ಐಡಿಯಾ ಯಾವಾಗಲೂ ಒಂದು ಪ್ಲಾನ್, ಒಂದು ನಮ್ದೊಂದು ಏನ್ ಮಾಡುದು, ಹೀಗೆ ಒಂದು ಮಾಡಿದ್ರೆ ಒಂದು ಆಲೋಚನೆ ಮಾಡಿದ್ರೆ ಈ ತರ ಆಗತ್ತೆ, ಈಗ ಮಾಡೋದ್ರಿಂದ ಇಂಥ ಕೆಲಸ ಮಾಡಬಹುದು, ಇಷ್ಟು ಜನಕ್ಕೆ ಉಪಕಾರ ಆಗತ್ತೆ, ಇದು ಐಡಿಯಾ. ಇಂಥದ್ದು ಅನೇಕ ಐಡಿಯಾಗಳು ನಿಜವಾಗ್ಲೂ ತುಂಬಗಳು ಸತ್ತೋಗಿದೆ ಖಂಡಿತವಾಗ್ಲು. ಇದಕ್ಕೆ ನಮ್ಮ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಒಂದು 6-7 ವರ್ಷಗಳ ಮೊದಲು ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಡ್ತು. ರೂಪುರೇಷೆಯನ್ನು ಕೊಟ್ಟು ಏನ್ ಮಾಡ್ತು ಅಂತ ಹೇಳಿದ್ರೆ ಸ್ಟಾರ್ಟ್ಅಪ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಂತು. ಸ್ಟಾರ್ಟ್ಅಪ್ ಅನ್ನು ತಗೊಂಡು ಬಂದ್ಬಿಟ್ಟು ಸ್ಟಾರ್ಟ್ಅಪ್ ಇಂಡಿಯಾ ಕಿಟ್ ಅಂತ ಒಂದು ಪ್ರೊಡ್ಯೂಸ್ ಈಗ ಇತ್ತೀಚೆಗೆ 21 ಹೊರಡಿಸಿದೆ. ಇದು ರಿವೈಸ್, ಅದಕ್ಕಿಂತ ಮೊದಲೇ ಮಾಡಿದರೆ ಶುರುವಾಗಿದೆ ಸ್ಟಾರ್ಟ್ಅಪ್ಸ್ ಅಂತ ಸ್ಟಾರ್ಟ್ ಆದದ್ದು. ಈಗ ಇದರೊಳಗಡೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನು ಅಂತ ಹೇಳಿದ್ರೆ ಮತ್ತೆ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ಅಪ್ ಪಾಲಿಸಿ ಇದೆ. ಈಗ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವರಿಬ್ರು ಒಟ್ಟಿಗೆ ಸೇರಿ ಈ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದಿದ್ದಾರೆ. ಈಗ ಐಡಿಯಾ ಬಂತು, ನನಗೊಂದು ಐಡಿಯಾ ಬಂತು, ಏನ್ ಮಾಡುದು ಈಗ ಏನ್ ಮಾಡುದು ಅಂತ ಗೊತ್ತಿಲ್ಲ ನನಗೆ. ಈಗ ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನೊಂದು ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಡಬೇಕು. ನಾನು ಯಾವ ಐಡಿಯಾವನ್ನು ನನ್ನ ಹತ್ರ ಇದೆ, ಯಾವ ಆಲೋಚನೆ ನಾನು ಮಾಡಿದ್ದೀನಿ, ಈ ಆಲೋಚನೆಯಿಂದ ಇಷ್ಟು ಜನಕ್ಕೆ ಉಪಕಾರ ಆಗುತ್ತೆ, ಇಷ್ಟು ಲಾಭ ಆಗುತ್ತೆ, ಇಷ್ಟು ಎಂಪ್ಲಾಯ್ಮೆಂಟ್ ದೊರಕುತ್ತೆ ಅನ್ನುವ ರೀತಿಯಲ್ಲಿ ನಮ್ದು ಐಡಿಯಾ ಇರುತ್ತೆ. ಆ ಐಡಿಯಾನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಈ ಸ್ಟಾರ್ಟ್ಅಪ್ ಗಳು ಹೇಳ್ಕೊಡ್ತವೆ. ಈಗ ಈ ಸ್ಟಾರ್ಟ್ಅಪ್ ಒಳಗಡೆ ಇದೆ. ಈಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಸ್ಟಾರ್ಟ್ಅಪ್ ಕಾನ್ಸೆಪ್ಟ್, ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಇದೆ, ಯಾವ ಉದ್ಯೋಗವನ್ನ ನೀವು ಮಾಡ್ಬೇಕು, ನಿಮ್ಮಂತರ ಸಾಕಷ್ಟು ಏನಂದ್ರೆ ಧೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತೀವಿ ನಾವು, ಉದ್ಯಮಿಗಳನ್ನ ನಿರ್ಮಾಣ, ಉದ್ಯಮಿಗಳಾಗುದು, ಉದ್ಯಮಿಗಳನ್ನ ನಿರ್ಮಾಣ ಮಾಡುದು ಎರಡು ಆ ತರ ಒಂದಿರಬೇಕು. ಮತ್ತೆ ವಿಷನ್ ಇರಬೇಕು, ನಾವು ವಿಷನ್ ಇರಬೇಕು. ಇನ್ನು 10 ಆದ್ಮೇಲೆ ನಮ್ಮ ಕಂಪನಿಲಿ ಒಂದು 100,000 ಜನ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು 15 ಆದ್ರೆ ಇನ್ನೊಂದು 50,000 ಜಾಸ್ತಿ, 5,00,000 ಜಾಸ್ತಿ, 50,000 ಜಾಸ್ತಿ ಆಗ್ತಾರೆ, 1.5 ಆಗ್ತದೆ. ನಮ್ಮ ಕಂಪನಿ ಇವತ್ತು 100 ಸಂಪಾದನೆ ಮಾಡ್ತಾ ಇದೆ, 15 ಆದ ನಂತರ ಒಂದು 15 ಇನ್ಕಮ್ ರೆವಿನ್ಯೂ ಮಾಡುತ್ತೆ, ಜನರೇಟ್ ಮಾಡುತ್ತೆ ಅನ್ನುವ ಕನಸು ನಮ್ಮ ಹತ್ರ ಇರಬೇಕು. ನೀವು ಮಾಡುವಂತದ್ದು ಇಂತ ಎಲ್ಲಾ ಕನಸುಗಳನ್ನ ನೀವು ಅದಕ್ಕೊಂದು ದಾರಿ ತೋರಿಸಲಿಕ್ಕೆ ನಮ್ಮ ಸ್ಟಾರ್ಟ್ಅಪ್ ಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೊಂದು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ, ಈಗ ನೀವು ಯಾವ ಐಡಿಯಾವನ್ನ ನೀವು ನಿಮ್ಮಲ್ಲಿ ಆಲೋಚನೆ ಮಾಡಿದ್ದೀರಿ, ನಿಮ್ಮ ಆಲೋಚನೆಯನ್ನು ಹೇಗೆ ನೀವು ಅದನ್ನ ಎನ್ಕಾಸ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ನೀವು ತಯಾರು ಮಾಡ್ಬೇಕು. ಅದನ್ನ ನೀವು ತಯಾರು ಮಾಡ್ಬೇಕು. ತಯಾರು ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅದರೊಟ್ಟಿಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಸ್ಟಾರ್ಟ್ಅಪ್ ಗಳಲ್ಲಿ ಯಾರು ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಬ್ರೇ ಆ ಸ್ಟಾರ್ಟ್ಅಪ್ ನಂದು ಅಥವಾ ನಿಂದು ಅಂತ ಹೇಳಲಿಕ್ಕಿಲ್ಲ. ಆ ಸ್ಟಾರ್ಟ್ಅಪ್ ಅನ್ನ ಯಾವಾಗ್ಲೂ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರಬೇಕು, ಅದರ್ವೈಸ್ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಇರಬೇಕು, ಪಾರ್ಟ್ನರ್ಸ್ ಆಗಿರಬೇಕು, ಅದರ್ವೈಸ್ ದಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಹಾಗೆ ಹೀಗೆ ಕಂಪನಿ ಥ್ರೂ ಎ ಗ್ರೂಪ್ ಆಫ್ ಪೀಪಲ್, ಒಂದು ದೊಡ್ಡ ಕಂಪನಿ ಇರ್ಬೋದು ಅಥವಾ ನಿಮ್ದೊಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಇನ್ನೊಂದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ, ಸ್ವಲ್ಪ ಮಾತ್ರ ಅವರಿಗೆ, ಇನ್ ಬಾಕಿದ್ ನಮ್ಗೆ. ಹಾಗೆ ಒಟ್ಟು ನಿಮ್ಗೆ ಇಂಡಿವಿಜುವಲಿ ಯು ಕೆನಾಟ್ ಗೋ ಹೆಡ್, ಬಟ್ ಯು ಮಸ್ಟ್ ಗೋ ಥ್ರೂ ದ ಒಂದು ಕಂಪನಿ ಮುಖಾಂತರವೇ ನಾವು ಹೋಗ್ಬೇಕು ಇದಕ್ಕೆ. ಆಗ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಡೆವಲಪ್ ಏನ್ ಮಾಡ್ತೀವಿ, ಅದನ್ನ ಡೆವಲಪ್ ಮಾಡಿಬಿಟ್ಟು ಅದನ್ನ ನಾವೇನ್ ಮಾಡಬೇಕು, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬಿಡ್ಬೇಕು. ಅದನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟು ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ನಮ್ಗೆ ಸಿಗ್ಬೇಕು, ಶುರು ಆಗ್ಬೇಕು ಅದು ಬಿಗಿನಿಂಗ್. ಯಾಕಂತ ಹೇಳಿದ್ರೆ ನಾವು ಒಬ್ಬನಿಗೆ ಮಾಡಕ್ ಆಗಲ್ಲ, ನನ್ನ ಐಡಿಯಾ ಬೇಕಾದಷ್ಟಿದೆ, ದೆನ್ ವಿ ಮಸ್ಟ್ ಗೋ ಆನ್ ಮೀಟ್ ಒನ್ ಕಂಪನಿ. ಆ ಕಂಪನಿ ಹತ್ರ ನಾವು ಹೇಳಬೇಕು ನಮ್ದು ಹೀಗೆ ನಾನು ಇಂಥ ಐಡಿಯಾ ಇದೆ, ಹೀಗೆ ಮಾಡೋಣ, ಹೀಗೆ ಮಾಡಿದ್ರೆ ಇಷ್ಟು ಇನ್ಕಮ್ ಆಗುತ್ತೆ, ಉತ್ಪತ್ತಿ ಬರುತ್ತೆ, ಆದ್ರಿಂದ ನಾವು ಇದನ್ನು ನಾವು ಆದಾಯ ಗಳಿಸ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬಹುದು, ಆದ್ರಿಂದ ನಾವು ಇದನ್ನು ಮಾಡುವ ಅಂತೇಳಿ ಆ ಕಂಪನಿಗಳಿಗೆ ಒಂದೊಳ್ಳೆ ಕಂಪನಿ ನಿಮ್ದು ಅಕ್ಸೆಪ್ಟ್ ಮಾಡದೇ ಇರ್ಬೋದು. ದೆನ್ ಯು ಮೇಕ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ರಿಜಿಸ್ಟರ್ ಮಾಡಿ ಅದನ್ನು, ದೆನ್ ಥ್ರೂ ದಟ್ ಯು ಕ್ಯಾನ್ ಆಪರೇಟ್ ಅಂಡ್ ಸ್ಟಾರ್ಟ್ ಯುವರ್ ಓನ್ ಆಕ್ಟಿವಿಟಿ ಅಂಡ್ ಸ್ಟಾರ್ಟ್ ಪ್ರೊಡಕ್ಷನ್. ಅದರಲ್ಲಿ ನಿಮ್ಗೆ ಇವಾಗ ಏನಾಗುತ್ತೆ ಅಂತಂದ್ರೆ, ನೀವು ಏನ್ ಐಡಿಯಾ ಮಾಡಿದಿರಿ ಅದು ಬಳಕೆ ಆಗೋದು ನಿಮ್ಗೆ ಕಾಣ್ತಾ ಇರುತ್ತೆ, ಕಂಡು ಬರುತ್ತೆ. ಈ ಕಂಡು ಬಂದ ನಂತರ, ಕಂಡು ಬರ್ತಾ ಇದೆ ಅಂತ ಹೇಳುವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಒಂದು ಒಂದು ಇಲಾಖೆ ಇದೆ. ಈ ಇಲಾಖೆಯಲ್ಲಿ ನೀವು ಅದರೊಳಗಡೆಗೆ ನಿಮ್ಮ ಐಡಿಯಾವನ್ನ, ನಿಮ್ಮ ಪ್ರೋಟೋಟೈಪ್ ಅನ್ನ ಅದರೊಳಗಡೆಗೆ ಹಾಕ್ಬೇಕು. ನೀವು ಯಾವಾಗ ಅದರೊಳಗಡೆ ಮೂವ್ ಮಾಡ್ತೀರಿ, ಅದರೊಳಗಡೆಗೆ ನೀವು ಅಪ್ಲಿಕೇಶನ್ ಯಾವಾಗ ಸಬ್ಮಿಟ್ ಮಾಡ್ತೀರಿ, ಸಬ್ಮಿಟ್ ಮಾಡಿ ಅಲ್ಲಿ ಒಂದು ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಆ ಎಕ್ಸ್ಪರ್ಟ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಅನಲೈಸ್ ಮಾಡ್ತಾರೆ. ನಿಮ್ಮ ಐಡಿಯಾ ಸರಿ ಇದೆಯಾ, ನಿಮ್ಮ ಐಡಿಯಾ ಸರಿ ಆಗ್ತಾ ಇದೆಯಾ, ನಿಮ್ಮ ಐಡಿಯಾ ವರ್ಕೌಟ್ ಆಗ್ತಾ ಇದೆಯಾ, ನೀವು ಮಾಡಿರುವಂತದ್ದು ಎಲ್ಲವೂ ಸರಿ ಇದೆಯಾ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಒಂದು ಅನಲೈಸ್ ಮಾಡ್ತಾರೆ. ಎಸ್, ನೀವು ಮಾಡಿದಂತ ಐಡಿಯಾ, ನೀವು ಮಾಡ್ತಾ ಇರುವಂತ ಮಾರ್ಕೆಟಿಂಗು, ನೀವು ಮಾಡ್ತಾ ಇರುವಂತ ಪ್ರೊಡಕ್ಷನ್ ಎಲ್ಲವೂ ಅದು ಪೂರಕವಾಗಿದೆ. ಅದರೊಳಗಡೆ ಸೇವೆಗಳಿದಾವೆ, ಅದರಲ್ಲಿ ಪ್ರೊಡಕ್ಷನ್ ಇದಾವೆ, ಅದರಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇದೆ, ನೇಚರ್ಗೆ ಏನು ತೊಂದರೆ ಇಲ್ಲ, ಇಂಥ ಒಂದು ಕಾನ್ಸೆಪ್ಟ್ ಒಳ್ಳೇದಿದೆ. ಇದಕ್ಕೆ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಮಾನ್ಯತೆ ಕೊಡ್ತಾರೆ. ಯಾವಾಗ ಅದಕ್ಕೆ ನಿಮ್ಗೆ ಮಾನ್ಯತೆಯನ್ನು ಕೊಡ್ತಾರೋ, ಮಾನ್ಯತೆಯನ್ನು ಕೊಟ್ಟ ಕೂಡಲೇ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗ ನಿಮ್ದು ಸ್ಟಾರ್ಟ್ಅಪ್ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಏನಾಗ್ತದೆ, ನಿಮ್ಮ ಕಂಪನಿಯನ್ನ ಆ ನಮ್ಮ ಇಲಾಖೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್ ಅನ್ನುವ ಇಲಾಖೆ ನಿಮ್ಮನ್ನ ಗುರುತಿಸ್ತದೆ. ನಿಮ್ಮನ್ನ ಗುರುತಿಸ್ಬಿಟ್ಟು ಇದನ್ನ ಏನ್ ಮಾಡುತ್ತೆ, ವೆಬ್ಸೈಟ್ ಅಲ್ಲಿ ಪ್ರಚುರ ಪಡಿಸುತ್ತೆ. ನಮ್ಮ ಹತ್ರ ಇಂಥ ಒಂದು ಗುಂಪಿದೆ, ಅವ್ರು ಈ ಕೆಲಸವನ್ನ ಇಂಥ ಐಡಿಯಾ ಇದೆ, ಅವ್ರು ಈಕೆ ಮಾಡ್ತಾ ಇದ್ದಾರೆ, ದೆನ್ ದ ಪೀಪಲ್ ಆಲ್ ಅರೌಂಡ್ ದ ವರ್ಲ್ಡ್ ವಿಲ್ ಪಾರ್ಟಿಸಿಪೇಟ್. ಒಳಗಡೆ ಬರ್ತಾರ ಅವ್ರು. ಈಗ ನೀವು ಎಲ್ಲಾದ್ರೂ ವೆಬ್ಸೈಟ್ ಅನ್ನು ಸರ್ಚ್ ಮಾಡಬಹುದು, ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಇನ್ ದ ನೋಡಿ ಸರ್ಚಿಂಗ್, ಯಾವ ಐಡಿಯಾ ಎಲ್ಲಿದೆ ಏನಿದೆ. ದೆನ್ ಇದ್ರ ಒಟ್ಟಿಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಐಡಿಯಾದ ಮಾಲೀಕತ್ವವನ್ನು ಕೂಡ ನೀವು ಪಡ್ಕೊಳ್ಬಹುದು. ಇದಕ್ಕೆ ನಾವು ಪೇಟೆಂಟ್ ಅಂತ ಕರಿತೀವಿ. ನಾವು ಈ ಪೇಟೆಂಟ್ ಅಂತ ಕರಿತೀವಿ, ಆ ಪೇಟೆಂಟ್ ಅನ್ನ ನಾವು ಪಡ್ಕೊಳ್ಬಹುದು. ಅಂದ್ರೆ ಪೇಟೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ಐಡಿಯಾ, ನೀವ್ ಏನ್ ಐಡಿಯಾ ಮಾಡಿರ್ತೀರಿ ಅದನ್ನ ನೀವು ಅಲ್ಲಿ ಪೇಟೆಂಟ್ ತಗೊಂಡ್ರೆ, ನೀವು ಮಾಲೀಕತ್ವವನ್ನ ಪಡ್ಕೊಂಡ್ರೆ ಅದು ರೆಕಗ್ನಿಷನ್. ಬೇರೆ ಯಾರು ಅದನ್ನ ಆ ಟೆಕ್ನಾಲಜಿಯನ್ನ ಅಥವಾ ನಿಮ್ಮ ಐಡಿಯಾವನ್ನ ಬೇರೆಯವ್ರು ಬಳಸ್ಲಿಕ್ಕೆ ಆಗಲ್ಲ. ಬೇರೆಯವ್ರು ಬಳಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ, ಒಂದ್ ವೇಳೆ ಬೇಕಾದ್ರೆ ಅವರಿಗೆ ನಿಮ್ಗೆ ಅವರು ಏನೋ ಇನ್ಸೆಂಟಿವ್ಸ್ ಅನ್ನ ನಿಮ್ಗೆ ಕೊಡಬೇಕು, ಕೊಟ್ಬಿಟ್ಟು ಅವರು ನಿಮ್ಮ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬಹುದು. ಹಾಗೆ ನಿಮ್ಮನ್ನ ಕೇಳದೆ ಅವರು ಬಳಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಪೇಟೆಂಟ್ ಅಂತ ಹೇಳ್ತೀವಿ ನಾವು, ಮಾಲೀಕತ್ವ. ಹಾಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಅಪ್ರೂವಲ್ ಸಿಗುತ್ತೆ, ಈ ರಿಜಿಸ್ಟ್ರೇಷನ್ ಆಯ್ತು, ದೆನ್ ಅಪ್ರೂವಲ್ ಆಯ್ತು, ಅಪ್ರೂವಲ್ ಆಫ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಒಂದ್ಸಾರಿ ಆಯ್ತು, ಪ್ರಚುರ ಆಯ್ತು ನಿಮ್ಗೆ. ಮತ್ತೊಂದೇನು ವಿಷಯ ಅಂತ ಹೇಳಿದ್ರೆ, ಇದ್ರೊಳಗಡೆಗೆ ಈಗ ನೀವು ಎಂಟರ್ ಆಗಿದ್ದೀರಿ, ಅದರೊಳಗಡೆ ಎಂಟರ್ ಆಗಿ ಯಾವುದ್ರಲ್ಲಿ, ನಮ್ಮ DPIIT ಅಂತ ಕರಿತೀವಿ ನಾವು ಅದನ್ನ, DPIIT ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ನಾವು ಕರಿತೀವಿ ಅದನ್ನ. ಆ ಒಂದು ಇಲಾಖೆ, ಅದು ಸರ್ಕಾರದ ಇಲಾಖೆ, ಸರ್ಕಾರದ ಮಾನ್ಯತೆ ಪಡೆದಂತ ಸರ್ಕಾರದ ಇಲಾಖೆ. ಆ ಸರ್ಕಾರದ ಇಲಾಖೆ ಒಳಗಡೆ ನಾವು ಯಾವಾಗ ರಿಜಿಸ್ಟರ್ ಮಾಡ್ತೀವಿ, ಮತ್ತೆ ನಮ್ದು ಕಂಪನಿ ಬೆಳೀತಾ ಹೋಗುತ್ತೆ, ನಾವು ದೊಡ್ಡದಾಗ್ತಾ ಹೋಗ್ತೀವಿ, ದೊಡ್ಡದು ಬೆಳೀತಾ ಹೋಗುವಾಗ ಈ ಮಾನ್ಯತೆ, ಯಾವುದು ಸ್ಟಾರ್ಟ್ಅಪ್ ಅನ್ನುವಂತ ಮಾನ್ಯತೆ, 10 ವರ್ಷದವರೆಗೆ ನಾವು ಅದರೊಳಗಡೆ ಇರ್ತದೆ. 10 ವರ್ಷದವರೆಗೆ ಅಥವಾ ಆ ನಮ್ಮ ಕಂಪನಿದು ಗ್ರೋತ್ ಯಾವ ವರ್ಷದಲ್ಲಿ 100 ಕೋಟಿಯನ್ನ ಕ್ರಾಸ್ ಮಾಡ್ತದೆ, ಅದರ ನಂತರ ನಾವು ವಿ ಆರ್ ಲೂಸಿಂಗ್ ದ ಸ್ಟಾರ್ಟ್ಅಪ್, ಏನು ಆ ಮಾನ್ಯತೆಯನ್ನ ಕಳ್ಕೊಂಡು ಬಿಡ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಕಂಪನಿ 100 ಕೋಟಿ ಇನ್ಕಮ್ ಇದೆ, 100 ಕೋಟಿ ಜನರೇಟ್, ನಾವು ಕಂಪನಿ 100 ಕೋಟಿ ರೀಚ್ ಆಗಿದ್ದೀವಿ. ನಾವು ಈ 100 ಕೋಟಿಗೆ ರೀಚ್ ಆಗಿರೋದ್ರಿಂದ ಅದನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 100 ಕೋಟಿ ರೀಚ್ ಆದ ನಂತರ ನಾವು ಅದರದ್ದು ಸ್ಟಾರ್ಟ್ಅಪ್ ನಿಮ್ದು ಯಾವುದು ಸವಲತ್ತು ನಾವು ಕೊಡುದಿಲ್ಲ ಅಂತ ಸರ್ಕಾರ ಹೇಳುತ್ತೆ. ಈಗ ಅದನ್ನು ಅದು ಕೆಟ್ಟ ಉದ್ದೇಶ ಅಲ್ಲ, ಬೇರೆಯವ್ರಿಗೆ ಇನ್ನೊಂದು ಕೊಡುವ, ಬೇರೆಯವರಿಗೆ ನೆಕ್ಸ್ಟ್ ಆಪರ್ಚುನಿಟಿ, ಬೇರೆಯವರಿಗೆ ಹಿಂದೆಯಿಂದ ಬರುವಂತವರಿಗೆ. ಈಗ ಸರ್ಕಾರ, ಹೌದು ನಮ್ದು ಐಡಿಯಾ ನಾವೆಲ್ಲ ಮಾಡ್ತಾ ಇದೀವಿ, ಸರ್ಕಾರ ನಮ್ಗೆ ಕೊಡುತ್ತೆ, ನಾವು ಅದನ್ನ ರಿಜಿಸ್ಟರ್ ಮಾಡ್ತೀವಿ, ನಮ್ಗೆಲ್ಲ ಸಿಗುತ್ತೆ, ನಮ್ದು ಕಂಪನಿ ಬೆಳೆಯುತ್ತೆ, ಸರ್ಕಾರದ ಏನು ಪಾಲು ಅಂತ. ಯಾವಾಗ ನಿಮ್ಮ DPIIT ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್ ಆ ಒಂದು ಇಲಾಖೆಯಲ್ಲಿ ನೀವು ಅಪ್ರೂವಲ್ ಆಗಿದ್ರೆ, ನೀವು ಯಾವ್ದಾದ್ರೂ 10 ವರ್ಷದಲ್ಲಿ ಎನಿ 3 consecutive years ಯು ಕ್ಯಾನ್ ಟೇಕ್ ದಟ್ ಎಕ್ಸಾಮ್ ತಗೊಳ್ಬಹುದು. ಟ್ಯಾಕ್ಸ್ ಅನ್ನ, ಟ್ಯಾಕ್ಸ್ ಎಕ್ಸಾಮ್ ತಗೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ, ಮತ್ತೆ ಎಲ್ಲಾ ಕ್ಲಿಯರೆನ್ಸಸ್ ಕೂಡ ನಿಮ್ಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇರ್ತದೆ. ಇದು ಕೇಂದ್ರ ಸರ್ಕಾರ ಸವಲತ್ತು. ಹಾಗೆ ಒಂದು ರಾಜ್ಯ ಸರ್ಕಾರಕ್ಕೆ ಬಂದ್ರೆ, ಕರ್ನಾಟಕಕ್ಕೆ ಬಂದ್ರೆ, ಒಂದು ಸ್ಟಾರ್ಟ್ಅಪ್ ಸೆಲ್ ಡಿಪಾರ್ಟ್ಮೆಂಟ್ ಆಫ್ ITBTಯಿಂದ ಇದೆ. ಇದು ಏನಂತ ಹೇಳಿದ್ರೆ ಥ್ರೂ ವೆಂಚರ್ಸ್, ವೆಂಚರ್ ಕ್ಯಾಪಿಟಲಿಸ್ಟ್, ಥ್ರೂ ವೆಂಚರ್ ಕ್ಯಾಪಿಟಲಿಸ್ಟ್ ನಿಮ್ಗೆ ಒಂದು 50% ನಿಮ್ದು ಇನ್ವೆಸ್ಟ್ಮೆಂಟ್ ಏನಿದೆ ಅಥವಾ ನಿಮ್ದು ರಿಸರ್ಚ್ ಏನಿದೆ ಅದಕ್ಕೆ 50% ಮನಿಯನ್ನು, ಸೀಡ್ ಮನಿಯನ್ನು ತಗೊಳ್ಬಹುದು ನಾವು. ಅದ್ರ ಜೊತೆ ಇನ್ನೊಂದು ಅಂತ ಹೇಳಿದ್ರೆ, ಯಾರು ನೀವು ಏನಾದರೂ ಎಲ್ಲಿಯಾದರೂ ನೀವು ನಿಮ್ಮ ಪೇಟೆಂಟ್ ಅನ್ನು ನೀವು ಪಡ್ಕೊಂಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಸಿಗುತ್ತೆ, 2 ಲಕ್ಷ ರೂಪಾಯಿಗಳು ಸಿಗುತ್ತೆ. ಹಾಗೆ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಓಪನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಮಕ್ಕಳುಗಳು, ಕಾಲೇಜು ವಿದ್ಯಾರ್ಥಿಗಳು ಅಥವಾ ಹಳ್ಳಿಯಲ್ಲಿರುವಂತವರು ಏನೋ ಮಾಡ್ತಾ ಇರ್ತಾರೆ, ಆಲೋಚನೆ ಮಾಡ್ತಾ ಇರ್ತಾರೆ, ಅವಕಾಶ ಇರುವುದಿಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ, ಅವರಿಗೆ ಯಾವುದು ಅವಕಾಶಗಳಿರಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಸರ್ಕಾರ, ಏನ್ ಮಾಡಿದೆ ಅಂತ ಹೇಳಿದ್ರೆ, ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಒಂದು ಓಪನ್ ಮಾಡಿದೆ. ಆ ಇನ್ಕ್ಯುಬೇಷನ್ ಸೆಂಟರ್ಸ್ ಅಲ್ಲಿ ನಿಮ್ಗೆ ಅಧಿಕ ಆಫೀಸ್ ಬೇಕಾದದ್ದು, ಇಂಟರ್ನೆಟ್ ಸೌಲಭ್ಯ, ಕಂಪ್ಯೂಟರ್ ಸೌಲಭ್ಯ, ಟೆಲಿಫೋನ್ ಸೌಲಭ್ಯ, ಇತರ ಎಲ್ಲಾ ಸೌಲಭ್ಯಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿದೆ. ನಿಮ್ಗೆ ಎಲ್ಲಿಯೂ ನಿಮ್ಮ ಹಳ್ಳಿಯಲ್ಲಿ ಅಥವಾ ನೀವಿರೋ ಜಾಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ, ಆಗ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಟ್ ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ಬಳಸ್ಕೊಳ್ಬಹುದು. ಇದು ಸರ್ಕಾರದ್ದು ಇದೆ, ಮತ್ತೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇದೆ. ಇದನ್ನ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸರ್ಕಾರದಲ್ಲಿ ಕೆಲವೆಲ್ಲ ಅದಕ್ಕೆ ಕೆಲವು ಸವಲತ್ತು ಸಿಗುತ್ತೆ, ಇದನ್ನೆಲ್ಲ ನಾವು ಬಳಸ್ಕೊಳ್ಬಹುದು. ಮತ್ತೆ ದಯಮಾಡಿ ನೀವು ಈ ಎರಡು, ಯಾವಾಗ ನಿಮ್ಗೆ ಸ್ಟಾರ್ಟ್ಅಪ್ ಅನ್ನೋದ್ರ ಬಗ್ಗೆ ಆಲೋಚನೆ ಬರುತ್ತೆ, ಯು ಗೋ ಟು ದ ವೆಬ್ಸೈಟ್ ಅಂಡ್ ಫೈಂಡ್ ಔಟ್ ಸ್ಟಾರ್ಟ್ಅಪ್ ಇಂಡಿಯಾ ಕಿಟ್ 2021 ಅಂಡ್ ಸ್ಟಾರ್ಟ್ಅಪ್ ಪಾಲಿಸಿ ಕರ್ನಾಟಕ, ಇದನ್ನ ನೀವು ಸರ್ಚ್ ಮಾಡಿದ್ರೆ ತುಂಬಾ ವಿಚಾರಗಳು ನಿಮ್ಗೆ ಸಿಗುತ್ತೆ. ಇದುವರೆಗೆ ಸ್ಟಾರ್ಟ್ಅಪ್ ಈ ವಿಷಯದ ಕುರಿತು ಕೆಪಿಟಿ ಕಾರ್ಕಳ ಇಲ್ಲಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಚಿನ್ನಗಿರಿಗೌಡ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಬಿಕೆ ಸುಮಿತ್ರ ಅವರು ಹಾಡಿದ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಜಯ ಜಯ ಜಯ ದುರ್ಗಾ. ಗೋಪುರ ಗಂಟೆಯು ಢಣಢಣರೆಂದು. ನನ್ನಲ್ಲಿ ಸಾವಿರ ಮೆಟ್ಟಿಲ ಹತ್ತುತ್ತ ಬರುತ್ತಿದೆ ಸಾವಿರ ಭಾವನೆ